ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಮಾಹಿತಿಯನ್ನು ಕೇಳೋಣಂತ ಶರಣಬಸವ ಚೋಳಿನ್ ಹಾಗೂ ಸುಮಾ ಸುರೇಶ್ ಅವರಿಂದ. ಸುಮಕ ನಮ್ಮ ಎಲ್ಲ ಚಂದ್ರು ಇಲ್ಲಿ ಕಾಣವಲ್ಲ ಸುಮಕ್ಕ ಬಾ ನಾ ಬಾ ಬಾ ಏನ್ ಬಾಳ ದಿನಕ್ ಬಂದ್ಬಿಟ್ರಿ ಕಡೆ ಅಲ್ಲ ಸುಮಕ್ಕ ನಮ್ಗೇನತ್ತು ನಿಮ್ ಮನೆಯಾಗ ಆಕಳಿದ ತಂದ್ ಗೊತ್ತಾತ ಅದು ಗಂಡದ ಹಾಲು ನಾನು ಹೆಂಡತಿ ಅಂದ್ರೆ ಪಾಪುಗ್ ಕೊಡೋಣ ಅಂತ ಹೇಳಿ ಯಾಕಂದ್ರೆ ಅದ್ ಬಹಳ ಶ್ರೇಷ್ಠ ಅಂತ ಗಂಡದ ಹಾಲು ಕೊಡೋಣ ಎರಡು ವರ್ಷ ಹುಡುಗದ ನಾವ್ ಸ್ವಲ್ಪ ಸ್ವರ್ಗನ ಇಲ್ಲ ಅವಂಗ ಗಂಡದ ಹಾಲು ಚಲೋ ಕಳ್ಸಿದ್ರೆ ನಾನ ಕೊಟ್ಟು ಕಳ್ಸಿದ್ದಲ್ಲ ಮನೆಗೆ ಇಲ್ವೇ ಸುಮಕ್ಕ ಈಗ ಒಣಗೆಲ್ಲ ಆಟ ಹಿಡಿದು ಎಲ್ಲ ಮಾರ್ಬಿಟ್ಟಾರ ಒಟ್ಟ ಆಕಳಿಲ್ಲ ಎಮ್ಮಿಲ್ಲ ಎಲ್ಲಾರು ಈಗ ಅದ್ರದ್ದು ಚಾಕ್ರಿ ಮಾಡಕ್ ಒಲ್ಲೆ ಅಂತಾರಲ್ಲ ಹಿಂಗಾಗಿ ಪಾಕೆಟ್ ಹಾಲು ಪಾಕೆಟ್ ಮೊಸರು ತಗೊಂಡ್ ತಿಂತಾರ ಈಗ ಎಲ್ಲಿ ಗಿಣ್ಣು ಬರ್ಬೇಕು ಈಗ ಎಲ್ಲಿ ಹಾಲು ಮೊಸರು ಬರ್ಬೇಕು ನೋಡು ನೋಡಕ್ ಸುಮಕ್ಕ ನಾನಂತೂ ಜವಾರಿ ಆಕಳ ಕಟ್ಬಿಟ್ಟೇನಿ ನೋಡೋಣ ಇನ್ನೊಂದು ಈಗ ನಮ್ಮ ಚಂದ್ರು ಹೇಳ್ತಿದ್ದಲ್ಲ ಈಗ ಮೇವು ಸಿಗೋದ ಕಷ್ಟ ಅಂತ ಯಾಕಂದ್ರೆ ಹೋದ ವರ್ಷ ಬೇರೆ ಬರಗಾಲ ಬಂತು ಏನಾಗೈತೆ ಅಂದ್ರೆ ಈಗ ಸುಮಕ್ಕ ಈ ಹೊಲದಾಗೆಲ್ಲ ಸಾವಯವ ಔಷಧ ಕಡಿಮೆ ಆಗೈತಿ ಈಗ ಈ ತಿಪ್ಪಿ ಗೊಬ್ಬರನ ಇಲ್ಲ ತಿಪ್ಪಿ ಗೊಬ್ಬರ ಬರ್ತೈತಿ ದನನ ಇಲ್ಲ ಅಂದ್ರೆ ಏನ್ ತಿಪ್ಪಿ ಗೊಬ್ಬರ ಬರ್ಬೇಕು ಹೇಳ್ರಿ ಎಲ್ಲಾರ ಮನೆ ಮುಂದೆ ಟ್ರ್ಯಾಕ್ಟರ್ ಇರ್ತೈತಿ ನಾವು ಹುಡುಕ್ಯಾಡ್ತೀನಿ ಎತ್ತೆಲ್ಲದವು ಇದೆ ಗಳೆ ಎಲ್ಲ ಐತಿ ಆಮೇಲೆ ದಂದಕ್ಕೆ ಎಲ್ಲ ಹಿರಿಯನು ಮಾರಾಕತ್ತಿದ್ನಣ್ಣ ಆಕಳ ಎತ್ತು ಎಲ್ಲ ಮಾರಾಕತ್ ಬಿಟ್ಟಿದ್ದ ಬ್ಯಾಡ ಅಂತೇಳಿ ನಾನ ತಡಸ್ಕೊಂಡೆ ನೋಡ ಎಲ್ಲಿ ಮಂದಿ ಮನೆಗೆ ಹಾಲ್ಗೆ ಮೊಸರಿಗೆ ಬೆಂಡಿಗೆ ಹೋಗೋಣ ಅಂತೇಳಿ ನಮ್ಗಂತೂ ಹೊರಗಿಂದ ಕೊಂಡು ತಂದಿ ತಿನ್ನಂಗಾಗ ಅಲ್ಲ ಸುಮ್ಮಕ್ಕ ಈಗ ಬಾಜು ಮನೆಯವರೆಲ್ಲ ಈಗ ಐದಾರು ಮಂದಿ ನಿಮ್ಮ ಮನೆಗೆ ಬಂದು ಹಾಲು ತಗೊಂಡು ಹೋಗ್ಕಾರಲ್ಲ ಹೌದಣ್ಣ ಆ ಅಮ್ಮ ಅಳತಾಳ ನಮ್ಮ ಮುಂದೆ ಕುತ್ಕೊಂಡು ಯಾಕೆ ನಮ್ಮ ಹಿರಿಯಾಗ ಆಕಳ ಮಾರ್ಬೇಡ ಎತ್ತಿನ ಮಾರ್ಬೇಡ ಅಂತ ಹೇಳಿದೆ ಆದ್ರೂ ಮಾರಿ ಕುತ್ಕೊಂಡು ಈಗ ನಿಮ್ಮನಿಗೆ ಹಾಲಿಗೆ ಬರ್ಬೇಕೈತಿ ನನ್ನ ಮಕ್ಕಳಿಗೆ ಆಕಳ ಹಾಲು ಇಲ್ಲಿ ನೋಡು ಬರೇ ಪಾಕೆಟ್ ಹಾಲು ಕುಡಿದು ಕಫ ಅದು ಆಕತಿ ಅಂತ ಹೇಳಾಕತ್ತಿದ್ದ ಅಲ್ಲ ಸುಮಕ್ಕ ಈಗ ಮೊದಲನೇ ಏನಾಗೈತಿ ಹೊಲದೊಳಗ ಕಸಬಿಲ್ಲ ಯಾಕಂದ್ರೆ ಈಗ ನಾವು ಜಾಸ್ತಿ ಆಸೆಗೆ ಬಿದ್ದೀವಿ ಆಮೇಲೆ ಈಗ ಚಂದ್ರನ ಹೇಳ್ತಿದ್ದ ಈಗ ಮೊದಲು ನಂಗೆ ಕೆಲಸ ಮಾಡೋರಿಲ್ಲ ಅವೆಲ್ಲ ಈ ತೊಳೆಯೋದು ಬೆಳೆಯೋದು ಮಾಡೋಕ್ಕಾಗೋದಿಲ್ಲ ಆಮೇಲೆ ಇನ್ನೊಂದು ಈಗ ಕಟ್ಟಿ ಮೇಲೆ ಕುಂತು ಪಂಟ್ ಬಿಡಕ್ಕೆ ಇಷ್ಟಪಡ್ತಾರೆ ಆದ್ರೆ ಇಂಥವೆಲ್ಲ ಕೆಲಸ ಮಾಡೋಕೆ ಅಲ್ಲಿ ಅಂತಾರೆ ಈಗ ಓದ್ಕೊಂಡವ್ರು ಬಹಳ ಆಗ್ಬಿಟ್ರಲ್ಲಣ್ಣ ನಾವು ಓದೇವಿ ಯಾಕೆ ಕೆಲಸ ಮಾಡೋಣ ಅಂತಾರೆ ಈಗ ನೋಡ್ ನೀವು ಓದ್ಕೊಂಡಿರಲ್ಲ ಈಗ ನೀವು ಆಕಳ ಹಾಲು ಬೇಕಂತೇಳಿ ಹುಡುಕೊಂತ ಬಂದ್ರಿ ಈಗ ನಮ್ಮ ಮನೇನ ಇಲ್ಲಾಂದ್ರೆ ನೀವೇ ಎಲ್ಲಿ ಬರ್ತಿದ್ರಿ ನಮ್ಮ ಮನೆಗೆ ಹೌದು ಸುಮಕ್ಕ ಈಗ ಕರೆನ ನಿಮ್ ಹೊಲಕ್ ಹೋಗಿದ್ ಮೊನ್ನೆ ಏನು ಚಂದ ಐತಿ ಅಂದ್ರೆ ಎತ್ತು ಆಕಳ ನೀವು ಗಳೆ ಹೊಡೆದು ಇದು ಮಾಡ್ತಾರಲ್ಲ ಚಂದ್ರು ಹೇಳ್ತಿದ್ದ ಅಂದ್ರೆ ಕಸ ತೆಗಿಬೇಕಾದ್ರು ಎಡೆಕೊಂಟಿ ಹೊಡಿಬೇಕಾದ್ರು ಗಳೆನ ಬಳಸ್ತಾನಂತ ಹೌದು ಮಣ್ಣುಗಳು ಒಂಥರ ಸೂಕ್ಷ್ಮ ಜೀವಿಗಳು ಕಾಣ್ತವು ಆಮೇಲೆ ಎರೆಹುಳುಗಳು ಅದಾವು ನಾವು ಸಗಣಿ ಗೊಬ್ಬರ ಹಾಕ್ತೇವಲ್ಲ ತಿಪ್ಪಿ ಮಾಡ್ಕೊಂಡೇವಿ ತಿಪ್ಪಿ ಇದು ವರ್ಷಕ್ಕೊಮ್ಮೆ ಹೋಗಿ ಗೊಬ್ಬರ ಹಾಕ್ತೀವಿ ಆ ಗೊಬ್ಬರದಿಂದ ಎರೆಹುಳುಗಳು ಹೆಚ್ಚಿಗೆ ಹಾಕವು ಮಣ್ಣು ಚಾ ಪುಡಿ ಹಂಗ ಸೂಸ್ತೈತಿ ನೋಡ್ ನಮ್ಮನ್ನು ನೋಡಿ ಬಂದ್ರಿ ಇಲ್ಲಿ ನೀವು ಅದಕ್ಕೆ ಯಾಕೆ ಇಷ್ಟು ವಿಶೇಷ ಐತಿ ನಮ್ ಚಂದ್ರನು ಹೊಲ ಅಂತ ಅನ್ಕೊಂಡಿದ್ದೆ ಸುಮಕ್ಕ ಬರೋಬ್ರು ಹೇಳಿದ್ನಿ ನಾವು ನಮ್ಮ ನೀರು ಹಗಲಿ ರಾತ್ರಿ ಅಂದ ಭೂಮಿ ತಾಯಿ ಸೇವೆ ಮಾಡತ್ತೇವೆ ನೋಡ್ರಿ ಅಲ್ಲ ಮಹಿಳಾ ಸಬಲೀಕರಣ ಅಂತಾರೆ ಇದಕ್ಕ ನೋಡುವ ನಮ್ಮ ಚಂದ್ರಗ ನೀ ಅಗದಿ ಜತೆಯಾಗ್ಬಿಟ್ಟಿಯಲ್ಲ ತಕ್ಕ ಹೆಣ್ಮಗಳಾಗಿ ಮನಿ ಬೆಳಗಿಸ್ಲಿಕ್ಕತ್ತಿ ನೋಡಮ್ಮ ಅವರು ಮುಂಜಾನೆ ಹೋಗ್ಕರಣ ನಾನು ಆಮೇಲೆ ಬುತ್ತಿ ಕಟ್ಕೊಂಡು ಹೋಗಿ ಹೊಲದಾಗ ಸಂಜೆ ಮಟ್ಟ ಇದ್ದು ಕೆಲಸ ಮಾಡ್ಬಿಡ್ತೇವೆ ನೋಡಿ ಅಲ್ಲ ಅದ್ರ ಸುಖನ ಬೇರೆ ಅಲ್ಲಿ ಆ ಹೊಲದಾಗಿನ ಗಾಳಿ ಏನ್ ಕೊಟ್ರೆ ಸಿಕ್ಕಿತ್ತೆ ಅದು ಪ್ರಾಣವಾಯು ಇರ್ತಿತ್ತಲ್ಲ ಆಮೇಲೆ ಗಿಡದ ಕೆಳಗೆ ಕುಂತರ ಸ್ವಲ್ಪ ಅಡ್ಡಾರ ಸಾಕು ಒಂದು ತಾಸುಗಟ್ಟಲೆ ಮುಕ್ಕೊಂಡ್ಬಿಡ್ತೀನಿ ಅಂತ ಚಂದ್ರು ಹೇಳ್ತಿದ್ದ ಅಷ್ಟು ಗೊತ್ತಿಲ್ಲದ ನಿದ್ದೆ ಹತ್ಬಿಡುತ್ತಂತ ಮನೆಯಾಗ ಒಂದ್ ರೊಟ್ಟಿ ತಿನ್ನರು ಅಲ್ಲಿ ಹೋದ್ರೆ ಎರಡು ಮೂರು ರೊಟ್ಟಿ ತಿಂತೇವೆ ನೋಡೋಣ ಅಲ್ಲ ಒಂದ್ಸರಿ ನನಗೆ ಗೊತ್ತಿತ್ತಲ್ಲ ನಿಮ್ ಹೊಲದಾಗ ಶೇಂಗಾ ಸುಟ್ಟಿದ್ವಿ ಏನೋ ರುಚಿ ಇದ್ವು ಅಂದ್ರೆ ಮನೆಯಾಗ ಹುರಿದಿದ್ದ ಬೇರೆ ಆಕತಿ ಅಲ್ಲಿ ಎಲ್ಲಾ ಕಟ್ಟಿಗೆ ಕುಳ್ಳು ಆರಿಸಿ ಅದನ್ನ ಸುರ್ಬಿಡ್ಲಿ ಅಲ್ಲ ಇನ್ನು ನೀವು ಈಗ ಮಿಶ್ರಿತ ಬೆಳೆ ಮಾಡ್ತೀರಿ ನೀವು ಇದ್ರೊಳಗ ಎಳ್ಳು ಹಾಕ್ತೀರಿ ಆಮೇಲೆ ತೊಗರಿ ಒಳಗ ಮತ್ ಜೋಳ ಹಾಕ್ತೀವಿ ಜೋಳ ಹಾಕ್ತೀವಿ ಎಲ್ಲ ಹಾಕ್ತಿರಲ್ಲ ಕೀಟಗಳು ಬರ್ತಾವಲ್ಲ ಒಂದಕ್ಕೊಂದು ಪೂರಕ ನೋಡುವ ನಿಮ್ ಹೊಲದಾಗ ಕಸಾನು ಬಹಳ ಬೀಳುದಿಲ್ಲ ಬೆಳ್ಕೊಂಡ್ಬಿಡ್ತೇವೆ ಬದುಗಿಂಟ ಹಣ್ಣಿನ ಗಿಡ ಬೇರೆ ಹಾಕಿರಲ್ಲ ನೀರು ನೋಡಿದ್ರೆ ಯಥೇಚ್ಛವಾಗಿರ್ತೈತಿ ಬೋರ್ ನೀರು ಉಪಯೋಗ ಮಾಡಿದ್ರು ಕೂಡ ನಿಮ್ ಕೃಷಿ ಹೊಂಡ ಐತಲ್ಲ ಹೌದು ಅದು ಬಹಳ ಉಪಯೋಗ ಆಕದ್ ಕಾಣತ್ತ ಅದು ಬಾಳ ಉಪಯೋಗ ಬೋರಿನ್ಕಿಂತ ಈ ಬೇಸಿಗೆಯಾಗ ಬೋರಿನ ನೀರು ಬಾಳ ಒಳಗ್ ಹೋಗ್ಬಿಟ್ಟಿರ್ತಾವ ಹೌದು ಹಿಂಗ ಕೆರೆ ಹೊಂಡ ಮಾಡ್ಕೊಂಡೇವಲ್ಲ ನಾವು ಅದನ್ನ ನೀರು ಸಂಗ್ರಹಣ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಬೇಕಂದಾಗ ಉಪಯೋಗ ಮಾಡ್ಕೋತೇವೆ ನೋಡ್ರಿ ಈಗೆಲ್ಲ ಬಹಳ ರೈತರು ನಮ್ಮನೆ ಹಿಡ್ಕೊಂಡು ಹೊಲದಾಗ ಏನದವಲ್ಲ ಬರೇ ಟ್ರಾಕ್ಟರ್ ಹೊಡಿಸ್ತೀವಿ ಆ ಗಳೆ ಸಿಗುದಿಲ್ಲ ಅಂತ ತಿಳ್ಕೊಂಡು ನಾವು ಆಳ ಸಹಿತ ಇಲ್ಲ ಬರೀ ಎಲ್ಲ ಮಷಿನ್ ಈಗೆಲ್ಲ ಮಷಿನ್ ಹಿಂಗಾಗಿ ಏನಾಗಿದೆ ನಮಗೆ ಖುಷಿನೇ ಇಲ್ಲ ನೀವು ನೋಡಿದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ನಮ್ಮ ರೈತರು ಏನ್ ಮಾಡ್ಬೇಕಂದ್ರೆ ಈ ಸಾವಯವ ಅಂಶವನ್ನು ಇಟ್ಕೋಬೇಕು. ಬರೀ ಗೊಬ್ಬರ ಹಾಕ್ತಿವಿ ರಾಸಾಯನಿಕ ಹಾಕ್ತಿವಿ ಅಂದ್ರೆ ಅಲ್ಲ, ಊಟ ಇಲ್ದನ ಗುಳಿಗೆ ಕೊಟ್ರೆ ಹೆಂಗ? ಹೌದು, ಹಾ, ಭೂತಾಯಿಗೆ ಊಟ ಕೊಡ್ಬೇಕು ಮೊದಲು, ಆಮೇಲೆ ಔಷಧ ಕೊಟ್ರೆ ಅಡ್ಡಿ ಇಲ್ಲ. ಹೌದಾ ಅಲ್ಲ ಸುಮಕ್ಕ, ನಿನ್ನ ಮತ್ತೆ ಚಂದ್ರ ನೋಡಿದ್ರೆ ಹೊಟ್ಟೆ ತುಂಬ ನೋಡವ ನೋಡಿದ್ರೆ ಅಂದ್ರೆ ಅಷ್ಟು ಖುಷಿ ಆಕತಿ. ನೀವು ಭೂಮಿ ತಾಯಿನ ಅಷ್ಟು ಚಂದ್ರ ನೋಡ್ಕೋತೀರಿ, ಆಕಳ ಸಹಿತ ಎಷ್ಟಾಗಿದ್ರೆ ಪ್ರೀತಿಯಿಂದ ಮಾತಾಡತ್ವಾ? ಹೌದಣ್ಣ, ಯಾಕಂದ್ರ ಅವ್ಗುಲ ಕೂಡ ದಿನಾನು ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿವಿ. ಮನ್ ಹೇಳಾಕತ್ತಿದ್ದ ಸುಮಾಗ ಜ್ವರ ಬಂದ್ರ ಆಕಳ ಕಣ್ಣ ನೀರ್ ಬರ್ತಂತ, ಅದ್ ಹೆಂಗ್ ಗೊತ್ತಾಗತ್ತೆ? ಅದಕ್ಕೆ ಅದಕ್ಕ ಮೂಕ ಪ್ರಾಣಿಗಳಿಗೆ ಸಾಕಿರ್ತೇವಲ್ಲಣ್ಣ, ಅದೆಲ್ಲ ಗೊತ್ತಾಗ್ತಾವ. ಸುಮಕ್ಕ ಆತಿನ ಮತ್ತೆ ಮನೆ ಮತ್ತೆ ಕಾಯಕತ್ತಣ ಹಾಲು ಕೊಡೋ ತಗೊಂಡ್ ಆತಣ್ಣ, ಈಗ ಹಾಲು ಕರೆದಿಟ್ಟಿದ್ದೆ ತಗೊಂಡ್ ಹೋಗ್ಬಿಡ್ರಿ, ಮತ್ ಬೇಕಂದ್ರ ಬರ್ರಿ ಕೊಟ್ಟು ಕಳಿಸ್ತೇನೆ ಮನೆಗೆ. ಚಲೋ ಆತ, ಗಿಣ್ಣದ ಹಾಲು ಅಂದ್ರ ನಾನ್ ಹೇಳಿ ಬಹಳ ಕುಣಿದ ಕೃಷಿ ಮಾಹಿತಿಯನ್ನು ಇದುವರೆಗೆ ಕೇಳಿದಿರಿ. ಭಾಗವಹಿಸಿದವರು ಶರಣಬಸವ ಚೋಳಿನ್ ಹಾಗೂ ಸುಮಾ ಸುರೇಶ್. ಇನ್ನು ಮುಂದೆ ಜನಪದ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಸಂಗಳದ ಬೀರನ್ಗೌಡ, ಚಂದ್ರಗೌಡ, ಕಲ್ಲನ್ಗೌಡರ್ ಮತ್ತು ಸಂಗಡಿಗರಿಂದ ಕೃಷ್ಣ ಪಾರಿಜಾತ ಕೇಳಿ ಕೃಷ್ಣ ಸತ್ಯಭಾಮ ನಾರದ ಸನ್ನಿವೇಶ ಪ್ರಸಾರವಾಗಲಿದೆ. ನೋಡಮ್ಮ ನನ್ನ ತಂದೆ ಯಾರು, ತಾಯಿ ಯಾರು, ಮಾವನ್ ಯಾರು ಮತ್ತು ಭಾವನ ಯಾರು? ನಿನಗೆ ತಿಳುವಂತೆ ಈ ಕೂಡದಂತ ಸಭಾಕ ತಿಳುವಂತೆ ಹೇಳ್ಬೇಕಲ್ಲ, ಅವ್ರು ಯಾರು ಕೇಳು. ಭಾಸ್ಕರನ ಭಕ್ತನಾದಂತ ಆರಿಯಲ್ಲಿ ಸತ್ರಾಜಿತ ರಾಜನು ಬಂದು ಏನಾಗ ಏನಾಗ್ಬೇಕಂತ ಕೇಳ್ತಿದ್ದೀಯಲ್ಲ ನೀ ಆ ಬಲಿರಾಮ ಬಂದು ಎನಗೆ ಕಾಸು ಬಾಂಧ್ರ ಆಗ್ಬೇಕು ನೋಡು. ನೋಡ್ರಮ್ಮ ಇಷ್ಟೆಲ್ಲಾರ ಹೆಸರು ಹೇಳಿದ್ರಿ, ಮತ್ ಮುಖ್ಯ ನಿಮ್ಮ ದೇವ್ರದ ಹೆಸರ ಬಿಟ್ರಲ್ಲ, ಏನಂತ ನೀನು? ನಿಮ್ ಪುರುಷಂದ್ರಿ ದೂತೆ. ಆ ಪುರುಷಂದ್ರ ಹೆಸರು ಹೇಳ್ಬೇಕಾದ್ರೆ ಸ್ವಲ್ಪ ನಾಚಿಕ್ ಬರ್ತದ. ಏನ್ ಮಾಡ್ತಾ ಇದ್ದೀವಿ ಬಿಟ್ಟು ಬರ್ತೇನ್ರಿ? ಹಾಗಲ್ಲಮ್ಮ, ಯಾಕಂದ್ರ ಹುಡುದು ಅವ್ರದ ಹುಡುಗ ಅವ್ರದ ತಿನ್ನುದು ಅವ್ರದ ಅಂದಾಗ ಅವ್ರ ಹೆಸರು ಹೇಳಕ್ ನಾಚಬಾರ್ದು. ನೋಡಮ್ಮ, ನಾನು ಅವ್ರ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನಾವು ಭಕ್ತಿಯಿಂದ ಕೇಳ್ತೇವೆ, ಹೇಳ. ನೀನಾದ್ರೂ ಭಕ್ತಿಯಿಂದ ಕೇಳು. ಅವ್ರು ಯಾರು? ಯಾರಿವ? ಆ ಯಾವ ದ್ವಾರಕ ಪಟ್ಟಣಕ್ಕೆ ಅಧಿಪತಿ ಆದಂತವ್ರು ಶ್ರೀಕೃಷ್ಣ ಪರಮಾತ್ಮನೆ ಬಂದು ಅಮ್ಮ ಎನಗೆ ಪ್ರೀತಿ ಪುರುಷರಾಗ್ತಾ ಇದ್ದಾರೆ. ನೋಡಮ್ಮ, ಎಲ್ಲಾರು ತಮ್ಮ ಹೆಸರು ಏನಮ್ಮ? ನನ್ನ ಹೆಸರು ಗೊತ್ತಾಗ್ಲಿಲ್ಲ. ದೂತೆ ಎನಗೆ ಬಂದು ಸತ್ರಾದ ರಾಜನ ಮಗಳು ಸತ್ಯಭಾಮ ಮತ್ತು ಸತ್ಯಭಾಮ ಅಂತ ಇದ್ದಾರ. ನೋಡಮ್ಮ, ಸತ್ರಾಜಿತ ರಾಜನ ಬಂದು ಎಂತಾತ ದೊಡ್ಡ ಅರಸ. ಹೌದೌದು, ಅಂತ ಅರಸರ ಮಗಳಾದ ನೀವು. ಇಂತ ಅಪರಾತ್ರಿಯಲ್ಲಿ ಛತ್ರ ಚಾಮರ ಇಲ್ಲ, ಇಲ್ಲ ಪಲ್ಲಕ್ಕಿ ಮೇನಿಲ್ಲ, ಹೌದೌದು ದಾಸ ದಾಸಿಯರಿಲ್ಲ, ಇಲ್ಲವೇ ಇಲ್ಲೇ ಇಲ್ಲ ಬಟ್ಟಂಗಿ ಹೊಗಳೋರಿಲ್ಲ. ಹೌದೌದು, ಇಂತ ಅಪರಾತ್ರಿಯಲ್ಲಿ ಘೋರ ಘೋರ ಅಂತ ಶಬ್ದ ಮಾಡ್ಲಿಕ್ಕೆ ಏನ್ ಕಾರಣ ಅದ? ನೋಡ್ದೂತಿ, ಹೇಳಿನಿ ಹೇಳಲಾಗದು, ಹೇಳಲಾಗದು, ಹೇಳದಿದ್ದೇನೆ ಇರಲಾಗದು. ಈ ಕಡೆ ಭಾವ ಆಗ್ಯದ ಮತ್ತು ಈ ಕಡೆ ಕೆರೆಯಾಗಿ ಕೂತ ನೋಡಮ್ಮ. ಎರಡು ನಡೆ ಕರಿ ತೆಗೆದು ಬಿಡ್ರಲ್ಲಮ್ಮ, ಯಾಕಾಗತ್ತೆ? ನಿನ್ನ ಮಾತನು ಕರೆಯದ ಅಂದ್ರೇನು? ಯಾರು ಹೊಟ್ಟೆ ಕಡಿದ್ರೆ ಯಾರು ಯಜಮಾನ ತಿಂತ ಇದ್ದಾರ? ನೋಡಮ್ಮ, ಯಾರು ಹೊಟ್ಟೆ ಕಡಿತದ ಅವ್ರ ಯಜಮಾನ ತಿಂದ್ರ ಆ ಹೊಟ್ಟೆ ನಿವಾರಣೆ ಆಗ್ತದ, ಹೊಟ್ಟೆ ನಿಲ್ತದ. ಆದ್ರಂತೆ ನನಗಾಗುವಂತ ತಾಪದ ಗರ್ಜ ನಿನಗೇನು ಬಿದ್ದಿಲ್ಲ. ಅಲ್ರಿಮ್ಮ, ನಿಮ್ಗೆ ತಾಪದ ಗರ್ಜ ಮಾಡ್ತಿ? ಅಂತ ತ್ರಾಸ ಏನ್ ಮಾಡ್ತಿ? ನಿನ್ ಮುಂದೆ ಹೇಳಿದ್ದಾದ್ರೆ ನಾವು ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೇವೆ. ಆಗ್ಲಿ ಆಗ್ಲಿ, ಕೇಳು. ಕಮಲ ರೂಪನ ತೋರೆ ಹೋಗಿ ಒಂದು ಠಿಕಾಣ ಹೇಳ್ತಾ ಇದ್ದೀನಿ, ಕರ್ಕೊಂಡ್ ಬರ್ತಾ ಇದ್ದೀನಿ. ಹಾಗಾದ್ರೆ ಕೇಳು, ಬರುವೆ ನಂಬ ಬರುವೆ ನಂಬ ಮಾತನೇಳಿ Yeah. ನನ್ನ ಪರಮಾತ್ಮರು ಪರಮಾತ್ಮರು ಆ ನನ್ನ ಸೌತಿ ಮಂದಿರದಲ್ಲಿ ಅವಳು ಮಾತಿ ಮೋಸ ಅಲ್ಲೇ ಕುಂತಿದ್ದಾರೆ, ರುಕ್ಮಿಣಿ ಮಂದಿರದಲ್ಲಿ ಇದ್ದಾರ, ನೀನು ಹೋಗಿ ಕರ್ಕೊಂಡು ಬಂದ್ಬಿಡು. ನೋಡಮ್ಮ, ಅಲ್ಲೇ ರುಕ್ಮಿಣಿ ಅವರ ಮಂದಿರದಾಗ ಸದ್ಯ ನಾಳ್ಗುರುಗಳು ಬರ್ತಾರ, ಬರ್ತಾ ಇದ್ದಾರೆ, ಬಂದಿಂದ ವಿಚಾರ ಮಾಡ್ಕೊಂಡು ಹೋಗುನಲ್ಲಿ. ಆಗ್ಲಿ ಆಗ್ಲಿ. ಹಾ ಕೃಷ್ಣ ಮಂದಿರದಲ್ಲಿ ನಾ ಏನ್ ಕೇಳಿದ್ನಿ? ಏನಂದ್ರಪ್ಪ? ಕೃಷ್ಣ ಪರಮಾತ್ಮರು ಮಂದಿರದಲ್ಲಿ ಇದ್ದಾರೋ ಇಲ್ಲ ಅಂತ ಕೇಳಿದ್ವಿ. ಮಂದಿರದೊಳಗೆ ಅದಾರಪ್ಪ. ಹಾಗಾದ್ರೆ ಕೃಷ್ಣ ಪರಮಾತ್ಮ ಹೋಗಿ ಹೇಳು. ಏನ್ ಹೇಳಿದ್ರಪ್ಪ? ಸ್ವರ್ಗ ಲೋಕದಿಂದ ನಾರದ್ರೊಳಗೆ ಬಂದ ಅಂತ ಹೇಳು. ಅಲ್ಲಪ್ಪ ಹೇಳ್ತೇವೆ. ಅಪ್ಪ ಕೃಷ್ಣ ಪರಮಾತ್ಮ ಸ್ವರ್ಗ ಲೋಕದಿಂದ ನಾರದ ಗುರುಗಳು ಬಂದಾರಪ್ಪ. ಅವ್ರ ಬೆಟ್ಟಿ ಹೋಗಿ ಬರ್ರಲ್ಲ, ಅವ್ರ ಬೆಟ್ಟಿ ನಾವು ಹೋಗಿ ನೋಡ್ರಲ್ಲ. ಇಂದಿನ ಈ ದಿನ ಶುಭ ದಿನ ಯಮಗೆ, ಇಂದಿನ ಈ ದಿನ ಶುಭ ದಿನ ಯಮಗೆ, ಇಂದಿನ ಈ ದಿನ ಶುಭ ದಿನ ಯಮಗೆ, ಇಂದಿನ ಈ ದಿನ ಶುಭ ದಿನ ಯಮಗೆ. ಗುರುಗಳ ದರ್ಶನ ಮನಕ್ಕೆ ಪಾವನ, ಗುರುಗಳ ದರ್ಶನ ಮನಕ್ಕೆ ಪಾವನ, ಕೃಷ್ಣ ನಿನಗೆ ಮಂಗಲವಾಗಲಿ. ಸ್ವಾಮಿ ತಾವು ಎಲ್ಲಿಂದ ಬಂದಿದ್ದೀರಿ? ನೋಡಪ್ಪ ಕೃಷ್ಣ, 14 ಲೋಕ ಸಂಚಾರ ಮಾಡುತ್ತಾ ಮಾಡುತ್ತಾ ಕೂಡ ಬಂದ್ರು ಎಲ್ಲಿಯೂ ನೀನು ಭೇಟಿ ಆಗಲಿಲ್ಲ. ಇದೇ ಗ್ರಾಮದಲ್ಲಿ ಅದರಂತ ಸುದ್ದಿ ಕೇಳಿ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ. ಸ್ವಾಮಿ ತಾವು ಬರುವಾಗ ಏನಾದ್ರು ತಂದಿರಬಹುದಲ್ರಿ? ಸ್ವರ್ಗ ಲೋಕದಿಂದ ಬರುವಾಗ ನಿನಗಾಗಿ ಒಂದು ಪಾರ್ಜ ಪುಷ್ಪನು ತಂದಿದ್ದೇನೆ. ಸ್ವಾಮಿ ಎಲ್ಲಿ ಅದ ಕೊಡಲ್ಲ. ಹಾಗಾದ್ರೆ ಹೇಳ್ತಾ ಇದ್ದೀನಿ ಕೇಳು. ಹೇಳ್ರಿ. ಕಮಲವ ಕೊಟ್ಟು ಕಮಲವ ಕೊಡುವೆನು ನಾನು ನಿನಗೆ, ಪುಷ್ಪವ ಕೊಡುವೆನು ನಾನು ನಿನಗೆ, ಕಮಲದ ಮಾಲೆಯ ಪ್ರೀತಿಲ ತಂದೆ ತಂದಿದ್ದೀನಿ. ಸ್ವಾಮಿ ಎಲ್ಲಿದೆ ಕೊಡ್ರಲ್ಲ. ನಿನ್ನ 16,000 ಗೋಪಗಾಸ್ತ್ರೀಯರಲ್ಲಿ ಯಾರು ಹೆಚ್ಚಿನವರಿದ್ದಾರ? ಅಷ್ಟಮಾಸ್ತ್ರೀಯರು ಹೆಚ್ಚಿನವರು ಇದ್ದಾರ? ಆ ಅಷ್ಟಮಾಸ್ತ್ರೀಯರಲ್ಲಿ ಯಾರು ಹೆಚ್ಚಿನವರು ಇದ್ದಾರ? ರುಕ್ಮಿಣಿ ಸತ್ಯಭಾಮ ಹೆಚ್ಚಿನವರು ಇದ್ದಾರ? ಆ ಸತ್ಯಭಾಮ ರುಕ್ಮಿಣಿಯಲ್ಲಿ ಯಾರು ಹೆಚ್ಚಿನವರು ಇದ್ದಾರ? ರುಕ್ಮಿಣಿ ಹೆಚ್ಚಿನವಳಿದ್ದಾಳ. ನನಗೆ ಅನಿಸಿತ್ತು ಅನಿಸಿತ್ತು. ಏ ಸುಮ್ಮನಿಂದರು ಆ ರುಕ್ಮಿಣಿಯನ್ನು ಕರೆದುಕೊಂಡು ಬಂದು ಎಡದೊಡೆಯ ಮೇಲೆ ಕೂಡಿಸಿಕೊಂಡು ಮುದ್ದಿಸುತ್ತಾ ಮುಖ ನೋಡುತ್ತಾ ಅವಳ ಮುಡಿಯಲ್ಲಿ ಮುಡಿಸಿಬಿಡು. ಮುಪ್ಪಿನಾರವಾದ ನಾವು ಕಣ್ಣಾರ್ ಕಂಡು ಸಂತೋಷ ಪಟ್ಟು ಹೋಗ್ತೇವೆ. ಹೇ ಸುಮ್ಮನಿಂದ್ರು ಕೃಷ್ಣ, ನಾ ಇನ್ನ ಹೋಗಿ ಬರ್ತಾ ಇದ್ದೇನೆ. ನೋಡ್ರಿಪ್ಪ, ಹೋದ್ರೆ ಹೋಗ್ಲೇಕ್ರಿ. ಇಲ್ಲಿ ನಡೆದಂತ ಸುದ್ದಿಯನ್ನು ಯಾರ ಮುಂದೆ ತಿಳಿಸಬಾರ್ದು ನೋಡ್ರಿಪ್ಪ. ಯಾವ ರೊತ್ತಂತೋ ಕೃಷ್ಣ, ನೀವು ಸ್ವರ್ಗಲೋಕಕ್ಕೆ ಹೋಗಿದ್ದು, ಪಾರಿಜಾತ ಪುಷ್ಪ ನನ್ನ ಕೈಲಿ ತಂದು ಕೊಟ್ಟದ್ದು, ನಾನು ಐದು ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ್ದು, ಇದೇ ಸುದ್ದಿವನ್ನು ಯಾರ ಮುಂದೆ ತಿಳಿಸಬಾರ್ದು ನೋಡ್ರಿಪ್ಪ. ನೋಡ್ಪ ಕೃಷ್ಣ, ಹೇಳ್ತೇನೆ ಹೇಳುದಿಲ್ಲ, ಹೇಳುದಿಲ್ಲ ಹೇಳ್ತಾ ಇದ್ದೇನೆ. ಕೃಷ್ಣ, ನಾ ಇನ್ನ ಹೋಗಿ ಬರ್ತಾ ಇದ್ದೇನೆ. ನಮಸ್ಕಾರ ಮಾಡ್ತಾ ಹೋಗ್ಬೇರಿ. ನಾರಾಯಣ ಪತವ ಎಲ್ಲೋ ದ್ವಾರದಲ್ಲಿ ಯಾರು ಇದ್ದೀರಿ? ನಾ ದ್ವಾರಪಾಲಕ ಇದ್ದೇವ್ರಪ್ಪ. ಸತ್ಯ ಭಾಮನ ಮನಿ ನಿಮ್ ಮನಿ ಮಸುತ್ಯ? ನಾ ಏನ್ ಕೇಳಿದ್ನಿ? ಏನ್ ಕೇಳಿದ್ರಪ್ಪ? ಸತ್ಯಭಾಮ ಮಂದಿರದಲ್ಲಿ ಇದ್ದಾಳೋ ಇಲ್ಲ ಅಂತ ಕೇಳಿದೆ. ನೋಡ್ರಪ್ಪ ಅದಾರ. ಹಾಗಾದ್ರೆ ಸತ್ಯಭಾಮಗ್ ಹೋಗಿ ಹೇಳು. ಏನ್ ಹೇಳಿದ್ರಿ? ಸ್ವರ್ಗ ಲೋಕದಿಂದ ನಾರದರುಗಳು ಬಂದಂತ ಹೇಳಪ್ಪ. ಹೇಳ್ತೇವೆ ಅಮ್ಮ. ಸತ್ಯಭಾಮ ಯಾಕ ದೂತೆ? ಸ್ವರ್ಗ ಲೋಕದಿಂದ ನಾರದ ಗುರುಗಳು ಬಂದಾರಪ್ಪ. ಹಾಗಾದ್ರೆ ಬಂದೆ. ಇನ್ನೇನು ಆನಂದ ಬೇಕಾಗಿದೆ, ಸ್ವಾಮಿ ಗುರುಗಳ ಅಷ್ಟ ಆನಂದ ನನಗಾಗ್ಯದ ರೀ ಗುರುಗಳ. ಅಮ್ಮ ಮತ್ತು ಯಾವ ತರದ ಆನಂದ ಆಗ್ಯದ ಇದು? ಅಲ್ಲ ಮತ್ತು ಹೇಗಾಗ್ಯದ? ಗಣರೋಗ ಹತ್ತಿ ಬಳಲವನ ಮನೆಗೆ ವೈದ್ಯನು ತಾನಾಗಿ ಸಾಗಿ ಬಂದಂತೆ ಸ್ವಾಮಿ, ಅದರಂತೆ ನೀವು ಎನ್ನ ಮಂದಿರಕ್ಕೆ ಬಂದಿರ ಗುರುಗಳೇ. ಗುರುಗಳೇ, ಬಡವಣ ಮನೆಗೆ ಭಾಗ್ಯವು ತಾನಾಗಿ ಸಾಗಿ ಬಂದರೆ ಆ ಬಡವಣಿಗೆ ಅಷ್ಟಾನಂದ ಆಗ್ತದೆ ನೋಡು ಗುರುಗಳೇ, ಅಷ್ಟಾನಂದ ನನಗಾಗಿದೆ ಸ್ವಾಮಿ. ಅಮ್ಮ, ನಿನಗೆಲ್ಲ ಆನಂದ ಆಗಿದೆ, ಆದ್ರೆ ಕರೆ ನನ್ನ ಹೊಟ್ಟೆ ಒಳಗ ಎತ್ತೆ ಎತ್ತೆ ಒಗದಂಗ ಆಗ್ತದ ನೋಡಮ್ಮ. ಸುಮ್ ನಿಂದ್ರು ಏನ್ ಮಾತಾಡ್ತೀರಿ ಸ್ವಾಮಿ? ಅಮ್ಮ, ನಾ ಏನ್ ಮಾತಾಡಿನಿ? ಏನಾತ್ರಿ ಮಾತಾಡಕತ್ತಿರ್ಲ ನೋಡಮ್ಮ, ನಾ ಏನಂದಿಲ್ಲ, ಸ್ವರ್ಗ ಲೋಕಕ್ಕೆ ಹೋಗಿದ್ದೆ, ಹೋಗಿದ್ರಿ, ಪಾರ್ಜಾತ್ ಪುಷ್ಪ ತಂದಿದ್ದೆ, ತಂದು ಪರಮಾತ್ಮರ ಕೈಯಲ್ಲಿ ಕೊಟ್ಟಿದ್ದೆ, ಪರಮಾತ್ಮರು ಅದು ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ್ರು. ಇದೇ ಮಾತನ್ನು ನಾನು ಹೇಳಿದಮ್ಮ. ಇದ್ಯಾ ಸುದ್ದಿ ತಗೊಂಡು ಬಂದಿರಿ ನೀವು? ಅಮ್ಮ ಎಂತದ್ದು ರುಕ್ಮಿಣಿ ಅಂದ್ರೆ ಯಾರು ಗುರುಗಳೇ? ಅಮ್ಮ ಯಾರು? ನನ್ನಕ್ಕ, ನಾನು ಅವಳು ತಂಗಿ. ಆಕೆಷ್ಟು ಅಷ್ಟೇ ಅದ, ಮತ್ತು ತಂಗಿಷ್ಟು ಅಷ್ಟೇ ಅದ. ಇದೇ ದೊಡ್ಡ ಮಾತ ಹೇಳಕ್ ಬಂದಿರಿ? ಅಮ್ಮ ಇನ್ನ ಬೆಂಕಿ ಹಚ್ಚ ಹಾಕೇನೆ. ಅಮ್ಮ, ಆ ಪುಷ್ಪದಲ್ಲಿ ಒಂದು ಮಹತ್ವ ಅದ. ಏನ್ರಿ ಅದು? ಆ ಪಾರ್ಜಾತ್ ಪುಷ್ಪ ಯಾರ ಕಡೆ ಇರ್ತದ? ಯಾರ ಹತ್ತರ ಇರ್ತದನೋ ಅಲ್ಲಿ 16,000 ಗೋಪಿಕಾ ಸ್ತ್ರೀಯರು ಸದಾ ಅವಕಾಲ ಅವರು ಸೇವಾ ಮಾಡ್ತಿರ್ಬೇಕು. ಗುರುಗಳೇ, ಈ ಮಾತು ಕರೇರಿ ಕರೆ. ಇದು ಅಲ್ಲಿ ಉಳಿದ 7 ಮಂದಿ ಪಟ್ಟದ ಅರಿಸಿಯರು ಸಹಿತ, ಪಟ್ಟದ ಅರಿಸಿಯರು ಅವ್ರು ಸೇವಾ ಮಾಡ್ತಿರ್ಬೇಕು. ಪರಮಾತ್ಮರು ಸಹಿತ ಕೂಡ್ರಿ ಅಂದ್ರೆ ಕೂಡಬೇಕು, ಏಳ್ ಅಂದ್ರೆ ಹೇಳ್ತಿರ್ಬೇಕು. ಸುಮ್ ನಿಂದ್ರು ಇಂತ ಶಕ್ತಿ ಆ ಪುಷ್ಪದಲ್ಲಿ ಅದ. ಗುರುಗಳೇ, ಹೀಗಿದ್ದ ಮೇಲೆ ನನಗೆ ಯಾಕೆ ತರಲಿಲ್ಲ ಗುರುಗಳೇ? ಅಮ್ಮ, ನಾನೆಲ್ಲ ನಿನ್ನ ಸಲುವಾಗಿ ತಂದಿದ್ದೆ. ತಂದಿದ್ರಿ? ದಾರಿಯಲ್ಲಿ ಪರಮಾತ್ಮರು ಭೇಟಿ ಆಗಿದ್ರು. ಭೇಟಿ ಆತು. ಗುರುಗಳ ಬಗಲಲ್ಲಿ ಏನವ ಅಂದ್ರು? ಬಗಲಲ್ಲಿ ಪಂಜದ ಗಂಟಿತ್ತು. ಆ ಪಂಜದ ಗಂಟನ್ನು ಪರಮಾತ್ಮರು ಬರೆಯನ್ನು ಕಸಿದುಕೊಂಡು ಅದರಲ್ಲಿ ಇದ್ದಂತ ಪುಷ್ಪವನ್ನು ತೆಗೆದುಕೊಂಡು ರುಕ್ಮಿಣಿ ಮಡಿಯಲ್ಲಿ ಮುಡಿಸಿಬಿಟ್ರು. ನಾನೆಲ್ಲ ಸತ್ಯಭಾಮಗೆ ತಂದಿದ್ದಂತ ರಗಡೆ ಹೇಳಿನಿ. ಆ ಮಾತಿ ಪರಮಾತ್ಮರು ಏನ್ ಅನ್ಬೇಕು? ಏನಂದ್ರಿ? ಆ ಸತ್ಯಭಾಮನ ಸುದ್ದಿ ನನ್ನ ಮಂದಿರ ಒಳಗೆ ತೆಗೆದ್ರ ತೆಗೆದ್ದಾದ್ರೆ ನನ್ನ ಮೈಯಂತ ಮೈಯೆಲ್ಲ ಧಗ ಧಗ. ಅಮ್ಮ ಸತ್ಯಭಾಮ, ನಿನಗಾದ್ರೂ ಒಂದು ಪುಷ್ಪವನ್ನು ಕೊಡುತ್ತಿದ್ದೇನೆ ಹೇಳು. ಹೌದ್ರಿ, ಏನ್ ಕೊಡ್ತಾ ಇದ್ರಿ? ಪುಷ್ಪ ಕೊಡ್ತಾ ಇದ್ರಿ? ಏನು ಉಪಾಯವ ಮಾಡಲ ಮಂದಿರ ಬಿಟ್ಟು ಕಾಣದ ವನ ಸೇರಲ ಸೇರ ಏನು ಉಪಾಯವ ಮಾಡಲ ಮಂದಿರ ಕಾಣದ ವನ ಸೇರಲ ಏನು ಬೇಕಾದಲ್ಲಿ ಹೋಗ್ರಿ. ಏನ್ ಘಾತ ಆತೋ? ಅಲ್ಲೋ ರುಕ್ಮಿಣಿ ಏನ್ ಅನ್ಬೇಕು, ಆ ಸತ್ಯಭಾಮನ ಸುದ್ದಿನ ನಮ್ಮ ಮಂದಿರ ಒಳಗೆ ತೆಗೆದ್ರ ನನ್ನ ಮೈ ಅಂತ ಮೈಯೆಲ್ಲ ದಗ ದಗ ಉರ್ದಂಗ ಆಗ್ತದ ನೋಡ ಅಂದ್ರ ಅಮ್ಮ ನಾ ಇನ್ನೇ ಹೋಗಿ ಬರ್ತಾ ಇದ್ದೇನೆ. ಕಲಿಯುಗ ಜೋಳು ಹರಿ ನಾಮವ ನೆನೆದರೆ, ಕಲಿಯುಗ ಜೋಳು ಹರಿ ನಾಮವ ನೆನೆದರೆ, ಕುಲಕೋಟಿಗಳೆಲ್ಲ ಉತ್ತರಿಸುವ ಹೋಗ್ಬಿಡು ನಡಿ ಯಾರ ಹೋಗಣ್ರಿ ನಡಿ ನಡಿ ಜಾನಿ ನೋಡು ಗೋಪಾಲ ಜನಪದ ಕಾರ್ಯಕ್ರಮದಲ್ಲಿ ಇದುವರೆಗೆ ಜಮಖಂಡಿ ತಾಲೂಕಿನ ಸಂಗಳದ ವೀರನ್ಗೌಡ ಚಂದ್ರಗೌಡ ಕಲ್ಲನ್ಗೌಡರು ಮತ್ತು ಸಂಗಡಿಗರಿಂದ ಕೃಷ್ಣ ಪಾರಿಜಾತದಲ್ಲಿ ಕೃಷ್ಣ ಸತ್ಯಭಾಮ ನಾರದ ಸನ್ನಿವೇಶ ಪ್ರಸಾರವಾಯಿತು. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಲ್ಲಪ್ಪ ಕೆರೋಜಿ ಅವರೊಡನೆ ಸಮಗ್ರ ಕೃಷಿ ಕುರಿತು ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿ.